ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:50.40. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಪಪ್ಪಾಯಿ ಬೆಳೆಯಲ್ಲಿ ಬರುವ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಅಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶನ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಪೇಟೆ ಧಾರಣೆ. ಮಾನವಿ ತಾಲೂಕಿನ ಅವರಾವತಿ ಗ್ರಾಮದ ಯಲ್ಲಪ್ಪ ದೊಡ್ಮನಿ ಹಾಗೂ ಸಂಗಡಿನಿಂದ ಹಲಗೆ ವಾದನ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ಕೇಳೋಣ, ಪಪ್ಪಾಯಿ ಬೆಳೆಯಲ್ಲಿ ಬರುವ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಅಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಪಪ್ಪಾಯಿ ಬೆಳೆಯಲ್ಲಿ ಬರ್ತಕ್ಕಂಥ ಪ್ರಮುಖ ರೋಗಗಳು ಮತ್ತು ಅವುಗಳ ಒಂದು ನಿರ್ವಹಣೆಯನ್ನು ರೈತರು ಹೇಗೆ ಮಾಡಬೇಕಾಗತ್ತೆ ಅಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ಕೇಂದ್ರದಲ್ಲಿ ಸಸ್ಯ ರೋಗ ತಜ್ಞರಾಗಿ ಕೆಲಸವನ್ನು ಮಾಡ್ತಕ್ಕಂಥ ಡಾಕ್ಟರ್ ಅಜಿತ್ ಕುಮಾರ್ ಕೆ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಅಜಿತ್ ಕುಮಾರ್ ಅವರೇ. ನಮಸ್ಕಾರ ಸರ್. ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿದ್ದಂಗೆ ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚಿನ ಕ್ಷೇತ್ರದಲ್ಲಿ ಪಪ್ಪಾಯ ಬೆಳೆಯನ್ನು ರೈತರು ಸಾಕಷ್ಟು ಬೆಳೀತಾ ಇದ್ದಾರೆ. ಇತ್ತೀಚೆಗೆ ಇದರಲ್ಲಿ ರೋಗಗಳ ಬಾಧೆ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಅಲ್ಲಲ್ಲಿ ರೈತರು ಹೇಳೋದುಂಟು. ಕೆಲವೊಂದು ಜನ ರೈತರು ಈ ರೋಗ ಬಾಧೆಯಿಂದ ಕೆಲವೊಂದು ಪಪ್ಪಾಯ ತೋಟಗಳನ್ನು ತೆಗೆದು ಹಾಕಿಬಿಟ್ಟಿದ್ದಾರೆ, ಪಪ್ಪಾಯನ್ನ ಬೆಳೆಯನ್ನು ತೆಗೆದು ಹಾಕಿಬಿಟ್ಟಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಪಪ್ಪಾಯ ಬೆಳೆಗೆ ಬರ್ತಕ್ಕಂಥ ಪ್ರಮುಖ ರೋಗಗಳು ಅವುಗಳ ಒಂದು ನಿರ್ವಹಣೆ ಬಗ್ಗೆ ರೈತರಿಗೆ ಮಾಹಿತಿಯನ್ನು ಮಾಡಿಕೊಡ್ರಿ. ಮೊದಲೇದಾಗಿ ಈ ಪಪ್ಪಾಯದಲ್ಲಿ ನಾವು ಪ್ರಾರಂಭ ಮಾಡೋದು ಸಸಿಯಿಂದ ಪ್ರಾರಂಭ ಮಾಡ್ತೀವಿ, ಸಸಿ ನಾಟಿಯಿಂದ. ಈ ಸಸಿ ನಾಟಿ ಮಾಡ್ತಕ್ಕಂಥ ಹಂತದಲ್ಲಿ ಪಪ್ಪಾಯ ಬೆಳೆಗೆ ಯಾವ ರೋಗ ಪ್ರಾರಂಭ ಆಗುತ್ತೆ? ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಈಗಾಗಲೇ ಹೇಳಿದಂಗೆ ನಾವು ಇಂದು ಪಪಾಯ ಬೆಳೆಗೆ ಬರುವಂತ ರೋಗಗಳು ಮತ್ತು ಅದರ ನಿರ್ವಹಣೆ ಬಗ್ಗೆ ಮಾಹಿತಿ ಹಂಚಿಕೊಳ್ಳೋಣ. ನಾವು ಪಪಾಯ ಬೆಳೆಯ ನಾವು ಕನ್ನಡದಲ್ಲಿ ನಾವು ಪರಂಗಿ ಅಂತ ಸಹ ಸಾಮಾನ್ಯ ಕರಿತಾ ಇದೀವಿ. ನಾವು ಇದ್ರದ್ದು ಪ್ರಾಮುಖ್ಯತೆ ಏನಪ್ಪಾ ಅಂತ ನೋಡಿದಾಗ, ಈ ಪಪಾಯ ಬೆಳೆ ಒಂದು ರೈತನಿಗೆ ಅತಿ ಶೀಘ್ರವಾಗಿ ಫಲವನ್ನು ಕೊಡುವಂತ ವಾಣಿಜ್ಯ ಬೆಳೆಯಾಗಿ ಇತ್ತೀಚಿನ ದಿನಗಳಲ್ಲಿ ಅದು ಪ್ರಾಮುಖ್ಯತೆಯನ್ನು ಪಡ್ಕೊಂತ ಇದೆ. ಅದ್ರ ಪೋಷಕಾಂಶ ಗುಣಗಳನ್ನು ನೋಡ್ತು ಅಂತಂದ್ರೆ, ಈ ಪಪಾಯ ಬೆಳೆ ಎ ಮತ್ತು ಸಿ ಜೀವಸತ್ವಗಳನ್ನ ಯಥೇಚ್ಛವಾಗಿ ಪೂರೈಸುತ್ತದೆ. ಜೊತೆಗೆ ಪರಂಗಿಕಾಯಿಯಂತ ಬಂದಂತ ಬಿಳಿ ಹಾಲಿನಿಂದ ನಾವು ಪಪೈನ್ ಎನ್ನು ಕಿಣ್ವವನ್ನು ಸಹ ತಯಾರಿಸಿ, ಈ ಕಿಣ್ವವನ್ನು ನಾವು ಅತ್ಯಧಿಕವಾಗಿ ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತಾ ಇದೀವಿ. ಇದು ಇದ್ರದ್ದು ಪ್ರಾಮುಖ್ಯತೆ ನೋಡ್ತೀವಿ. ಈಗ ಈ ಪ್ರಾಮುಖ್ಯತೆ ಹೊಂದಿರುವಂತಹ ಪಪಾಯ ಬೆಳೆ ವಾಣಿಜ್ಯ ಬೆಳೆಯಾಗಿ ಅಭಿವೃದ್ಧಿ ಹೊಂದ್ತಾ ಇದ್ರು ಸಹ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಅನೇಕ ರೋಗಗಳ ಬಾಧೆಯಿಂದ ನೀವು ಈಗ ಆಲ್ರೆಡಿ ಹೇಳ್ದಂಗೆ ಅನೇಕ ತೋಟಗಳನ್ನ ರೈತರುಗಳು ನಾಶ ಮಾಡ್ತಾರೆ. ಯಾಕಂದ್ರೆ ರೋಗ ನಿರ್ವಹಣೆ ಮಾಡಕ್ ಆಗೋದಿಲ್ಲ ಅಂತ ಹೇಳಿ. ಆ ರೋಗಗಳು ಯಾವ್ದಪ್ಪ ಅಂತ ನೋಡ್ತು ಅಂತಂದ್ರೆ, ಮೊದಲನೇದಾಗಿ ಬುಡಕೊಳೆ ರೋಗ ಅಥವಾ ಸಸಿ ಸಾಯುವ ರೋಗ. ಈಗ ನಾವು ಹೇಳ್ದಂಗೆ ಸಸಿ ಸಾಯುವ ರೋಗ ಅಂದ್ರೆ, ಈ ರೋಗ ನಾಟಿಯಿಂದ ಹಿಡಿದು ಗಿಡಗಳು ಕಾಯಿ ಬಿಡುವ ಅಂತದವರೆಗೂ ಸಹ ಸಾಮಾನ್ಯವಾಗಿ ಈ ರೋಗ ಕಂಡು ಬರ್ತದೆ. ನಾವು ಈ ರೋಗದ ಲಕ್ಷಣವನ್ನ ನೋಡ್ತು ಅಂತಂದ್ರೆ, ಈ ರೋಗ ಏನಾದ್ರೂ ಗಿಡದಲ್ಲಿ ಬಂತು ಅಂತಂದ್ರೆ, ಭೂಮಿಯಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ಅಥವಾ ನಾವು ಕುತ್ತಿಗೆ ಭಾಗ ಅಂತ ಏನ್ ಹೇಳ್ತೀವಿ ಆ ಭಾಗದಲ್ಲಿ ಕಂದು ಬಣ್ಣದ ಮಚ್ಚೆಗಳು ಕಾಣಿಸೋಕೆ ಶುರುವಾಗ್ತವೆ. ರೋಗದ ತೀವ್ರತೆ ಇದೇ ರೀತಿ ಜಾಸ್ತಿ ಆದಂಗೆ ಈ ರೀತಿ ರೋಗ ಬಾಧೆಗೆ ಒಳಗಾದಂತ ಕಾಂಡಗಳು ಕೊಳೆತು ಗಿಡಗಳು ಮುರಿದು ಬೀಳುವಂತ ಸಾಧ್ಯತೆ ಇರುತ್ತೆ. ಕಾಂಡಗಳೇ ಕೊಳೆತು ಗಿಡ ಮುರಿದು ಬೀಳುತ್ತೆ. ಇದು ಗಿಡಗಳಿಗೆ ರೋಗ ಬಂದಾಗ. ಈ ರೋಗ ಏನಾದ್ರೂ ಸಸಿ ಹಂತದಲ್ಲಿ ಬಂತು ಅಂದ್ರೆ, ಪ್ರಾರಂಭಿಕ ಹಂತದಲ್ಲಿ ಈ ರೋಗ ಬಂತು ಅಂತಂದ್ರೆ, ಸಸಿಗಳು ಅದೇ ಹಂತದಲ್ಲಿ ಸತ್ತೋಗ್ತವೆ. ಇದು ಈ ರೋಗದ ಲಕ್ಷಣಗಳು. ಅಂದ್ರೆ ಇದು ಸಸಿ ಸಾಯಿ ರೋಗ ಬರಲಾರದಂತೆ ಏನ್ ಮಾಡ್ಬೇಕು, ಬಂದಾಗ ಏನ್ ಮಾಡ್ಬೇಕು? ಇದನ್ನ ನಾವು ರೋಗ ನಿರ್ವಹಣೆ ನೋಡ್ತು ಅಂತಂದ್ರೆ, ನಾವು ಎಲ್ಲಿ ನಾವು ನಾಟಿನ ಮಾಡ್ತೀವಿ ಆ ಪ್ರದೇಶದಲ್ಲಿ ನೀರು ಚೆನ್ನಾಗಿ ಸರಾಗವಾಗಿ ಹರಿದೊಂಟೋಗ್ಬೇಕು. ಅಂದ್ರೆ ನೀರ್ ನಿಲ್ಬಾರ್ದು. ಈ ರೀತಿ ನಾವು ಮುನ್ನೆಚ್ಚರಿಕೆ ವಹಿಸ್ತು ಅಂತಂದ್ರೆ ನಾವು ಈ ರೋಗವನ್ನು ನಿರ್ವಹಣೆ ಮಾಡಬಹುದು. ಜೊತೆಗೆ ನಾವು ಸಸಿಗಳನ್ನು ನಾಟಿ ಮಾಡುವಂತಹ ಸಮಯದಲ್ಲಿ ಸುಮಾರು 50 ಗ್ರಾಂ ಟ್ರೈಕೋಡರ್ಮ ಜೈವಿಕ ರೋಗನಾಶಕ ಪುಡಿ ಜೊತೆ 1 ಕೆಜಿ ಕೊಟ್ಟಿಗೆ ಗೊಬ್ಬರ ಅಥವಾ ನಿಮ್ಗೇನಾದ್ರೂ ಎರೆಹುಳು ಗೊಬ್ಬರ ಸಿಕ್ತು ಅಂತಂದ್ರೆ 1 ಕೆಜಿ ಎರೆಹುಳು ಗೊಬ್ಬರ, ಇದನ್ನ ಮಿಶ್ರಣ ಮಾಡಿ ಆ ನಾವು ನಾಟಿ ಮಾಡುವಂತಹ ಗುಂಡಿಗೆ ಹಾಕಿ ನಂತರ ನಾಟಿ ಮಾಡಿದ್ದಾದಲ್ಲಿ ಈ ರೋಗವನ್ನು ನಾವು ನಿರ್ವಹಣೆ ಮಾಡಬಹುದು. ಏನಕ್ಕಪ್ಪ ಅಂತಂದ್ರೆ, ಈ ರೋಗವನ್ನು ಉಂಟು ಮಾಡುವಂತಹ ಶಿಲೀಂಧ್ರ ಸಸ್ಯ ರೋಗಕಾರಕ ಏನಿದೆ ಅದು ಸಾಮಾನ್ಯವಾಗಿ ಮಣ್ಣಲ್ಲಿ ವಸ್ತಾ ಇರುತ್ತೆ. ನಾವು ಟ್ರೈಕೋಡರ್ಮ ಎಂಬ ಜೈವಿಕ ಶಿಲೀಂಧ್ರ ನಾಶಕವನ್ನ ನಾವು ಗುಂಡಿಗೆ ಹಾಕಿ ನಂತರ ನಾಟಿ ಮಾಡಿದಾಗ ಇದು ಆ ಶಿಲೀಂಧ್ರವನ್ನು ನಾಶ ಮಾಡಿ ಸಸಿಗಳನ್ನ ಆರೋಗ್ಯವಾಗಿ ಇಡುತ್ತೆ. ಇದ್ರ ಜೊತೆಗೆ ರೋಗ ಬಂದಾದ ನಂತರ ನಾವೇನ್ ಮಾಡಬೇಕಪ್ಪ ಅಂತಂದ್ರೆ, 2% ಬೋರೋ ದ್ರಾವಣ ಎಂಬ ರಾಸಾಯನಿಕವನ್ನು ನಾವು ಗಿಡದ ಸುತ್ತ ಪ್ರತಿ ಗಿಡಕ್ಕೆ ಸುಮಾರು 1-2 ಲೀಟರ್ ಮಣ್ಣಿಗೆ ಹಾಕ್ತು ಅಂತಂದ್ರೆ ಈ ರೋಗವನ್ನು ಬಂದಾದ ನಂತರವೂ ಸಹ ನಾವು ನಿರ್ವಹಣೆ ಮಾಡಬಹುದು. ಈ 2 ಕ್ರಮಗಳನ್ನು ಅನುಸರಿಸಿದ್ರೆ ರೈತರು ಈ ರೋಗದಿಂದ ಆಗುವಂತ ನಷ್ಟವನ್ನ ಕಡಿಮೆ ಮಾಡ್ಕೋಬಹುದು. ಅಂದ್ರೆ ಸಸಿ ಸಾಯಿ ರೋಗವನ್ನು ರೈತರು ಬರಲಾರಂತೆ ಮಾಡಬೇಕಾದ್ರೆ 1 ಕೆಜಿ ಎರೆಗೊಬ್ಬರ ಜೊತೆ ಸುಮಾರು 5 ಗ್ರಾಂನಷ್ಟು ಟ್ರೈಕೋಡರ್ಮವನ್ನು ಹಾಕಿ ಅದಕ್ಕೆ ಗುಣಿಗೆ ಹಾಕಬೇಕು. ಅದ್ರ ಒಂದು ನಾಟಿ ಮಾಡುವ ಸಮಯದಲ್ಲಿ ಹಾಕಬೇಕು. ಒಂದ್ ವೇಳೆ ಬಂತಂದ್ರೆ ಅದಕ್ಕೆ 2% ಬೋಳು ಒಂದು ದ್ರಾವಣವನ್ನ ಸುತ್ತ. ಇದು ಒಂದು ಸಸಿ ಸಾಯ್ತಕ್ಕಂತ ರೋಗದ ಒಂದು ನಿರ್ವಹಣೆ ಬಗ್ಗೆ. ಇನ್ನ ಈ ಸಾಮಾನ್ಯವಾಗಿ ನಾವೆಲ್ಲ ಕೇಳ್ತಿರ್ತೀವಿ ಪಪ್ಪಾದಲ್ಲಿ ಚಿಬ್ಬು ರೋಗ ಅಂತ ಹೇಳ್ತಿರ್ತಾರೆ ರೈತರು, ಏನಿದು ಚಿಬ್ಬು ರೋಗ, ಲಕ್ಷಣಗಳು ಹೇಗಿರ್ತವೆ, ಯಾಕೆ ಬರುತ್ತಿದು? ಈ ಚಿಬ್ಬು ರೋಗ ಅಂದ್ರೆ ಇದು ನಾವು ಇಂಗ್ಲಿಷ್ ನಲ್ಲಿ ಆಂಥ್ರಾಕ್ನೋಸಿಸ್ ರೋಗ ಅಂತ ಕರಿತೀವಿ. ಇದು ಸಹ ಶಿಲೀಂಧ್ರದಿಂದ ಬರುವಂತ ರೋಗವಾಗಿರುತ್ತೆ. ಈ ನಾವು ರೋಗಕಾರಕದ ಗುಣಲಕ್ಷಣ ನೋಡ್ತು ಅಂತಂದ್ರೆ, ನಾವು ಎಲೆ ಮೇಲೆ ಹಾಗೂ ಹಣ್ಣುಗಳ ಮೇಲೆ ಅಥವಾ ಕಾಯಿಗಳ ಮೇಲೆ ಎರಡು ಕಡೆನೂ ಸಹ ರೋಗ ಲಕ್ಷಣ ಕಂಡು ಬರುತ್ತೆ. ಎಲೆಗಳ ಮೇಲೆ ನೋಡ್ತು ಅಂತಂದ್ರೆ ಕಂದು ಬಣ್ಣದ ಸಣ್ಣ ಸಣ್ಣ ಚುಕ್ಕೆಗಳು ಕಾಣಿಸೋಕೆ ಶುರುವಾಗ್ತವೆ ಪ್ರಾರಂಭಿಕ ಹಂತದಲ್ಲಿ. ಈ ರೋಗದ ತೀವ್ರತೆ ಜಾಸ್ತಿ ಆದಂಗೆ ಈ ಸಣ್ಣ ಸಣ್ಣ ಚುಕ್ಕೆಗಳು ಗಾತ್ರದಲ್ಲಿ ಜಾಸ್ತಿ ಆಗಿ ಒಂದಕ್ಕೊಂದು ಕೂಡ್ಕೊಂಡು ಇಡೀ ರೋಗ ಬಾಧಿತ ಎಲೆನೆ ಒಣಗುವ ರೀತಿ ಕಾಣಿಸುತ್ತೆ. ಇದು ಎಲೆಗಳ ಮೇಲೆ ಕಂಡು ಬರುವಂತ ರೋಗ ಲಕ್ಷಣ. ಏನಾದ್ರೂ ರೋಗ ಸೋಂಕು ಲೇಟ್ ಆಗಿ ತಗಲುತ್ತು ಅಂತಂದ್ರೆ ಗಿಡಕ್ಕೆ, ಇದು ಕಾಯಿಗಳ ಮೇಲೂ ಸಹ ರೋಗ ಲಕ್ಷಣ ಕಂಡು ಬರ್ತವೆ. ನಾನು ಎಲೆ ಮೇಲೆ ಯಾವ ರೀತಿ ರೋಗ ಲಕ್ಷಣ ಹೇಳಿದೆ ಅದೇ ರೀತಿ ಹಣ್ಣುಗಳ ಮೇಲೂ ಸಹ ರೋಗ ಲಕ್ಷಣ ಕಂಡು ಬರುತ್ತೆ. ಈ ರೀತಿ ರೋಗ ಬಾಧೆಗೆ ತುತ್ತಾದ ಹಣ್ಣುಗಳನ್ನ ನಾವು ಶೇಖರಣೆ ಮಾಡ್ತೀವಿ ಅಂತಂದ್ರೆ ಅಲ್ಲಿ ನಮಗೆ ನಷ್ಟ ಜಾಸ್ತಿ ಆಗುತ್ತೆ. ಏನಕ್ಕಪ್ಪ ಅಂದ್ರೆ, ರೋಗ ಬಾಧಿತ ಹಣ್ಣುಗಳನ್ನ ನಾವು ಶೇಖರಣೆ ಮಾಡಿದ್ದಲ್ಲಿ ಹಣ್ಣುಗಳ ಕೊಳೆಯುವಿಕೆ ಜಾಸ್ತಿ ಆಗಿ ರೈತನಿಗೆ ಹೆಚ್ಚು ನಷ್ಟವನ್ನ ಉಂಟು ಮಾಡುತ್ತೆ. ಅಂದ್ರೆ ಇದು ಪಪ್ಪಾಯ ಬೆಳೆ ಯಾವ ಎಲ್ಲಾ ಹಂತದಲ್ಲಿ ಬರುತ್ತಂತೆ ಅಥವಾ ಯಾವುದೇ ಹಂತಗಳದ ಅವನಿಗೆ? ಇಲ್ಲ, ಈ ರೋಗ ಬರಬೇಕು ಅಂದ್ರೆ ಮುಖ್ಯವಾಗಿ ವಾತಾವರಣ ಅತಿ ಮುಖ್ಯವಾಗಿರುತ್ತೆ. ಎಲ್ಲಿ ವಾತಾವರಣ ಆರ್ದ್ರತೆ ಜಾಸ್ತಿ ಇರುತ್ತೆ, ನಾವು ರಿಲೇಟಿವ್ ಹ್ಯೂಮಿಡಿಟಿ ಅಂತ ಏನ್ ಹೇಳ್ತೀವಿ, ಆ ರಿಲೇಟಿವ್ ಹ್ಯೂಮಿಡಿಟಿ ಜಾಸ್ತಿ ಆದಂತ ಸಂದರ್ಭದಲ್ಲಿ ಅಂದ್ರೆ 70% ಅತ್ಯಧಿಕ ಆದಂತ ಸಮಯದಲ್ಲಿ ಇದು ಜಾಸ್ತಿ ಬರುತ್ತೆ. ಜೊತೆಗೆ ಮೋಡ ಕವಿದ ವಾತಾವರಣ, ಈಗ ಒಂದು 2-3 ದಿನದಿಂದ ಮೋಡ ಕವಿದ ವಾತಾವರಣ ಇದೆ, ಆ ರೀತಿ ಮೋಡ ಕವಿದ ವಾತಾವರಣ ಜಾಸ್ತಿ ಆಯ್ತು ಅಂದ್ರೂ ಸಹ ಈ ಚಿಬ್ಬು ರೋಗದ ಹಾವಳಿ ಜಾಸ್ತಿ ಇರುತ್ತೆ. ಅಂದ್ರೆ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ ಈ ಚಿಬ್ಬು ರೋಗ ಬರುತ್ತಂದಾಗ ವಿಚಾರ ಜಾಸ್ತಿ ಆಗುತ್ತೆ ಇದರ ಬಾಧೆ. ಈಗ ರೈತರು ಏನು ಇದರ ನಿರ್ವಹಣೆ ಬಗ್ಗೆ, ಚಿಬ್ಬು ರೋಗದ ನಿರ್ವಹಣೆ ಹೇಗೆ ಮಾಡ್ಬೇಕಂತ? ಇದು ನಮ್ಗೆ ಈ ಬೇರೆ ರೋಗಗಳಿಗೆ ನಾವು ಇದನ್ನ ಹೋಲಿಸಿ ನೋಡಿದಾಗ ಇದು ನಿರ್ವಹಣೆ ಸ್ವಲ್ಪ ನಮ್ಗೆ ಸುಲಭ ಅನ್ಸುತ್ತೆ. 10% ಎಲೆ ಮೇಲೆ ಅಥವಾ ಕಾಯಿ ಮೇಲೆ 10% ರೋಗ ಲಕ್ಷಣ ಕಂಡು ಬಂತು ಅಂತಂದ್ರೆ ಆ ಸಂದರ್ಭದಲ್ಲಿ ಮ್ಯಾಂಕೋಸೆಬ್ ಎಂಬ ರೋಗನಾಶಕ ಪುಡಿ ಸಿಗುತ್ತೆ. ಇದನ್ನ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಪುಡಿಯನ್ನ ಬೆರೆಸಿ ಸಿಂಪಡಣೆ ಮಾಡಬಹುದು. ಅಥವಾ ಕ್ಲೋರೋಥ್ರೆನಿಲ್ ಅಂತ, ಇದು ನಮಗೆ ಮಾರುಕಟ್ಟೆಯಲ್ಲಿ ಕವಚ ಎಂಬ ಹೆಸರಲ್ಲಿ ಸಿಗುತ್ತೆ, ಇದನ್ನು ಸಹ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ. ಅಥವಾ ಕಾರ್ಬನ್ಡೈಸಿಮ್, ನಾವು ಸಾಮಾನ್ಯವಾಗಿ ಬೇಸ್ಟಿನ್ ಅಂತ ಹೇಳ್ತೀವಿ, ಈ ಕಾರ್ಬನ್ಡೈಸಿಮ್ನ ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ ಹಾಕಿ ಸಿಂಪಡಣೆ ಮಾಡಿದಲ್ಲಿ ನಾವು ಈ ರೋಗವನ್ನ ನಿವಾರಣೆ ಮಾಡಬೇಕಾಗುತ್ತೆ. ಅಂದ್ರೆ ಸಿಂಪಡಣೆ ಅಂದ್ರೆ 8-10 ದಿನಕ್ಕೆ ಒಮ್ಮೆ 2-3 ಬಾರಿ ಸಿಂಪಡಣೆ ಮಾಡಿದ್ರಲ್ಲಿ ನಾವು ಈ ರೋಗವನ್ನ ನಿವಾರಣೆ ಮಾಡಬಹುದು. ಮತ್ತೆ ಇನ್ನೊಂದು ಅಂಶ ಏನಪ್ಪ ಅಂತಂದ್ರೆ, ಇಲ್ಲಿ ನಾನು ಇಲ್ಲಿ ಶಿಫಾರಸು ಮಾಡಿದಾಗ 2 ಗ್ರಾಮ್ ಅಂತ ಹೇಳಿದೀನಿ, ಮ್ಯಾಂಕೋಜಬ್ ಮತ್ತೆ ಕ್ಲೋರೋಥ್ರೆನಿಲ್ 2 ಗ್ರಾಮ್ ಅಂತ. ಇದು ಕೇವಲ ಬ್ಯಾಕ್ ಸ್ಪ್ರೇಯರ್ ಗಳಿಗೆ, ಬಟ್ ನಾವು ಪವರ್ ಸ್ಪ್ರೇಯರ್ ಅಥವಾ ಗನ್ ಸ್ಪ್ರೇಯರ್ ಅಂತ ಏನು ನಮ್ಮ ರೈತ ಬಾಂಧವರು ಉಪಯೋಗಿಸ್ತಾರೆ, ಅದಕ್ಕೆ ನಾವು ಇದರ 2 ಪಟ್ಟು. ಈಗ ಮ್ಯಾಂಕೋಜಬ್ ನ 2 ಗ್ರಾಮ್ ಅಂತ ಹೇಳ್ತಿದ್ರೆ ಅದು ಪ್ರತಿ ಲೀಟರ್ ನೀರಿಗೆ 4 ಗ್ರಾಮ್ ಹಾಕಬೇಕಾಗುತ್ತೆ. ಈಗ ಕಾರ್ಬನೇಜಿಮ್ 1 ಗ್ರಾಮ್ ಅಂತ ಹೇಳಿದ್ರೆ ಅದು ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ ಹಾಕಬೇಕಾಗುತ್ತೆ. ಈಗ ನಾನೇನು ಶಿಫಾರಸು ಹೇಳಿರೋದು ಬ್ಯಾಕ್ ಸ್ಪ್ರೇಯರ್ ಗಳಿಗಷ್ಟೇ ಶಿಫಾರಸು ಹೇಳ್ತಾ ಇದೀನಿ. ಎಷ್ಟು ದ್ರಾವಣ ಬಳಸಬೇಕಾಗತ್ತೆ ಇಲ್ಲಿ ರೈತರು ಒಂದ್ ಎಕರೆಗೆ ಆ ತರ ಏನಾದ್ರು? ಸರ್, ಇದು ಯಾವ ರೀತಿ ಆಗುತ್ತೆ ಅಂತಂದ್ರೆ, ಈಗ ಗಿಡಗಳ ಹಂತದ ಮೇಲೆ ಒಂದು ಹಂತವನ್ನು ಅವಲಂಬಿಸಿರುತ್ತೆ. ಈಗ ಏನಾದ್ರು ಸಣ್ಣ ಗಿಡಕ್ಕಿನ ರೋಗ ಬಂತು ಅಂತಂದ್ರೆ ಅಲ್ಲಿ ನಮ್ಗೆ ಅದ್ರ ಪ್ರಮಾಣ ಕಡಿಮೆ ಆಗುತ್ತೆ. ಏನಾದ್ರು 1-2 ವರ್ಷ ಆಗಿರುವಂತ ಗಿಡಗಳಿಗೆ ನಾವು ಸಿಂಪಡಣೆ ಮಾಡಬೇಕು ಅಂತಂದ್ರೆ ಇಲ್ಲಿ ಅದ್ರದ್ದು ಪ್ರಮಾಣ ಕಡಿಮೆ ಆಗುತ್ತೆ. ಆದ್ರೆ ನಾವು ಸಾಧಾರಣವಾಗಿ ಏನಪ್ಪ ಹೇಳ್ತೀವಿ ಅಂದ್ರೆ, 2.5 ಎಕರೆಗೆ 600-750 ಲೀಟರ್ ಪ್ರತಿ ಹೆಕ್ಟೇರ್ ಗೆ ನಾವು ಉಪಯೋಗಿಸಿದಲ್ಲಿ ನಾವು ರೋಗವನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಇನ್ನು ಈ ಭಾಗದಲ್ಲಿ ಸಾಕಷ್ಟು ಹಾವಳಿಯನ್ನ ಮಾಡಿದಂತ ರೋಗ ಅಂತಂದ್ರೆ ಉಂಗುರು ಚುಕ್ಕೆ ಮೊಸಾಯಿಕ್ ನಂಜಾನು ರೋಗ ಅಂತ ಹೇಳ್ತಿವಿ. ಅಥವಾ ಇದಕ್ಕೆ ರೈತರು ರಿಂಗ್ ಸ್ಪಾಟ್ ವೈರಸ್ ಅಂತ ಹೇಳಿ ಸಾಮಾನ್ಯವಾಗಿ ರೈತರು ತಮ್ಮ ಭಾಷೆಯಲ್ಲಿ ಕರಿತಾ ಇರ್ತಾರೆ. ಈ ಒಂದು ರೋಗದಿಂದ ಸಾಕಷ್ಟು ತೋಟಗಳು ಹಾನಿಯಾಗಿದ್ದಾವೆ, ರೈತರು ಈ ರೋಗದಿಂದ ಪರಿಹಾರ ಕಾಣಲಾರದೆ ಸಾಕಷ್ಟು ಬೆಳೆಯನ್ನು ತೆಗೆದುಹಾಕಿಬಿಟ್ಟಿದ್ದಾರೆ. ಇದು ರೋಗ ಯಾಕೆ ಬರುತ್ತೆ, ಬರಲಾರದಂತೆ ಏನ್ ಮಾಡ್ಬೇಕು ರೈತರು, ಬಂದಾಗ ಏನು ಒಂದು ಮಾಡಬೇಕಾಗತ್ತೆ, ಮುನ್ನೆಚ್ಚರಿಕೆಗಳು ಏನಾದ್ರೂ ಇದಾವೆ ಈ ರೋಗಕ್ಕೆ ಪಪ್ಪಾಯದಲ್ಲಿ? ಹೌದು ಸರ್, ಇದು ಅತ್ಯಂತ ಮುಖ್ಯವಾದ ರೋಗ ಅಂತ ಹೇಳ್ಬೋದು ಪಪ್ಪಾಯದಲ್ಲಿ ಅಥವಾ ಪರಂಗಿ ಬೆಳೆಯಲ್ಲಿ. ಈಗ ನಮ್ಮ 2 ರೋಗಗಳೇನ್ ಹೇಳಿದೆ, ಅದು ಶಿಲೀಂಧ್ರ ಸಸ್ಯ ರೋಗಕಾರಕಗಳ ಗುಂಪಿಗೆ ಸೇರಿದಂತ ಶಿಲೀಂಧ್ರಗಳಿಂದ ಬರುವಂತ ರೋಗ. ಆದ್ರೆ ಇದು ನಂಜಾಣುಗಳ ಗುಂಪಿಗೆ ಸೇರಿದಂತ ಸಸ್ಯ ರೋಗಕಾರಕದಿಂದ ಬರುವಂತ ವೈರಸ್ ಅಂತ ಹೇಳ್ತೀವಿ ಅದನ್ನ. ಅಂದ್ರೆ ಇದು ನಾವು ಉಂಗುರ ಚುಕ್ಕೆ ಮೊಸಾಯಿಕ್ ನಂಜು ರೋಗ ಅಥವಾ ರಿಂಗ್ ಸ್ಪಾಟ್ ವೈರಲ್ ಡಿಸೀಸ್ ಅಂತ ಕರಿತೀವಿ. ಇದ್ರದ್ದು ರೋಗ ಲಕ್ಷಣ ನೋಡ್ತು ಅಂತಂದ್ರೆ, ಮೊದಲಿಗೆ ಮೊಸಾಯಿಕ್, ಮೊಸಾಯಿಕ್ ಅಂದ್ರೆ ಏನಪ್ಪಾ ಅಂತಂದ್ರೆ ಹಳದಿ ಹಾಗೂ ಹಸಿರಿನಿಂದ ಕೂಡಿದಂತ ತೇಪೆಗಳನ್ನ ನಾವು, ಅಂದ್ರೆ ಮಚ್ಚೆಗಳು ಎಲೆಗಳ ಮೇಲೆ ಕಂಡು ಬರುತ್ತವೆ. ಆದ್ರೆ ಎಲೆಗಳು ಅಂದ್ರೆ ಈಗ ತಾನೇ ಹುಟ್ಟಿದಂತ ಎಲೆಗಳ ಮೇಲೆ ನೋಡ್ತು ಅಂತಂದ್ರೆ ಸಣ್ಣ ಸಣ್ಣ ಉಂಗುರಾಕಾರದ ಹಳದಿ ಉಂಗುರಾಕಾರದ ಮಚ್ಚೆಗಳು ಎಲೆಗಳ ಮೇಲೆ ಕಂಡು ಬರುತ್ತವೆ ಎಲೆಗಳ ಮೇಲೆ. ಜೊತೆಗೆ ಈ ರೀತಿ ರೋಗ ಬಾಧೆಗೆ ತುತ್ತಾದಂತ ಎಲೆಗಳು ಇಲ್ಲಿ ಬಲದ ರೀತಿ ನಮ್ಗೆ ಹೆಂಗೆ ಸಣ್ಣ ಉದ್ದು ಕಾಣಿಸ್ತಾ ಇರುತ್ತೆ, ಅವು ವಿಕೃತಾಕಾರ ಹೊಂದ್ತವೆ. ವಿಕೃತಾಕಾರ ಬಂದು ಇಲಿಯ ಬಾಲದ ರೀತಿ ಉದ್ದುದ್ದಕ್ಕೆ ಆಗುತ್ತವೆ. ಜೊತೆಗೆ ಈ ರೋಗದ ಸೋಂಕಿರುವಂತಹ ಗಿಡಗಳ ಬೆಳವಣಿಗೆನೂ ಸಹ ಕುಂಠಿತ ಆಗುತ್ತೆ. ಈ ರೋಗದ ತೀವ್ರತೆ ಇದೇ ರೀತಿ ಹೆಚ್ಚಾದಂತೆ ಈ ಹಳದಿ ಬಣ್ಣದ ಉಂಗುರದ ಮಚ್ಚೆಗಳು ಹಣ್ಣುಗಳ ಮೇಲೂ ಸಹ ಕಂಡುಬರ್ತವೆ. ಜೊತೆಗೆ ಹಣ್ಣುಗಳ ಆಕಾರನೂ ಬದಲಾವಣೆ ಆಗುತ್ತೆ, ಜೊತೆಗೆ ಅವುಗಳ ಗಾತ್ರನೂ ಸಹ ಬದಲಾವಣೆ ಆಗುತ್ತೆ. ಜೊತೆಗೆ ಈ ರೀತಿ ಬಾಧೆಯ ಒಳಗಾದಂತಹ ಹಣ್ಣುಗಳನ್ನ ನಾವು ಶೇಖರಣೆ ಮಾಡಿದ್ದಲ್ಲಿ ಇವುಗಳು ಕೊಳೆತವೆ. ಜೊತೆಗೆ ನಾವು ಈಗ ಹೇಳಿದಂತೆ ಉಂಗುರಾಕಾರದ ಮಚ್ಚೆಗಳು ಹಣ್ಣುಗಳ ಮೇಲೆ ಇರೋದ್ರಿಂದ ಇದರದ್ದು ಮಾರುಕಟ್ಟೆ ಬೆಲೆನೂ ಸಹ ಕಡಿಮೆ ಆಗುತ್ತೆ. ಮತ್ತೆ ಶೇಖರಣೆನು ಸಹ ತುಂಬಾ ಜಾಸ್ತಿ ಕಾಲ ನಾವು ಇದನ್ನ ಶೇಖರಣೆ ಮಾಡಕ್ ಆಗೋದಿಲ್ಲ. ಇದು ಈ ರೋಗದಿಂದ ಬರುವಂತ ರೋಗ ಲಕ್ಷಣಗಳು. ಏಕೆ ಬರುತ್ತೆ ರೋಗ, ಇದು ಯಾವ ಹಂತದಲ್ಲಿ ಬರುತ್ತೆ, ಯಾಕೆ ಕಾರಣಗಳು ಏನ್ ಕೊಡ್ತಿರ್ತಾವ? ಇದು ಹೇಳ್ದಂಗೆ ನಂಜಾಣುವಿಂದ ಬರುವಂತ ರೋಗ. ಈಗ ನಾವು ಮನುಷ್ಯರಲ್ಲೇ ಆಗ್ಬಹುದು ಅಥವಾ ಗಿಡಗಳಲ್ಲೇ ಆಗ್ಬಹುದು, ನಂಜಾಣುವಿಂದ ಬರುವ ರೋಗಗಳನ್ನ ನಾವು ನಿರ್ವಹಣೆ ಮಾಡೋದು ತುಂಬಾ ಕಷ್ಟ. ಈಗ ನಾವು ಮನುಷ್ಯರಲ್ಲೇ ಹೇಳ್ತು ಅಂತಂದ್ರೆ ಅನೇಕ ರೋಗಗಳಿವೆ. ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಎಚ್ ಐ ವಿ ಏಡ್ಸ್ ಅಂತ ಏನ್ ಹೇಳ್ತೀವಿ, ಅದು ಸಹ ನಂಜಾಣುವಿಂದ ಮನುಷ್ಯರಿಗೆ ಬರುವಂತ ರೋಗ. ಅಲ್ಲಿ ಬಂತು ಅಂದ್ರೆ ಏನು ಕೊನೆ ಅಂತ ಏನಪ್ಪಾ ಅಂದ್ರೆ ಸಾವು. ಅದೇ ರೀತಿಯಲ್ಲಿ ನಾವು ಗಿಡಗಳಲ್ಲಿ ತಗೊಂಡವ್ರನ್ನು ಸಹ ಇಲ್ಲೂ ಸಹ ನಂಜಾಣುವಿಂದ ಬರುವಂತ ರೋಗ ಇದಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಔಷಧಿಗಳೇ ಇಲ್ಲ ಇದುವರೆಗೆ. ಆದ್ರಿಂದ ನಾವೇನ್ಬೇಕು ಅಂದ್ರೆ ಈ ರೋಗ ಬರುವಕ್ಕಿಂತ ಮೊದಲನೇ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗಬೇಕಾಗುತ್ತೆ, ನಿರ್ವಹಣಾ ಕ್ರಮಗಳಾಗಿ. ಏನಪ್ಪಾ ಅಂತಂದ್ರೆ ನಾವು ನಾಟಿ ಮಾಡುವಂತ ಸಮಯದಲ್ಲಿ ರೋಗ ರಹಿತ ಅಂದ್ರೆ ರೋಗ ಮುಕ್ತವಾದ ಆರೋಗ್ಯವಂತ ಸಸಿಗಳನ್ನ ನಾವು ಆಸ್ಕೊಬೇಕಾಗತ್ತೆ. ಅದು ಅತ್ಯಂತ ಮುಖ್ಯವಾದಂತ ಇದಾಗುತ್ತೆ. ಜೊತೆಗೆ ನಾವೇನೋ ನಾಟಿ ಮಾಡಿದ್ಮೇಲೆ ಏನಾದರೂ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ಅಂತ ಗಿಡಗಳನ್ನ ಕಿತ್ತು ನಾಶಪಡಿಸಬೇಕು ಅಂದ್ರೆ ಕಿತ್ತು ಸುಮ್ಮನೆ ಒಂದ್ ಕಡೆ ಹಾಕ್ಬಿಟ್ರೆ ಅದು ತಪ್ಪು, ಹಂಗ ಮಾಡ್ಬಿಡ್ದು ಕಿತ್ತು ಅಂತ ಗಿಡಗಳನ್ನ ಒಂದು ಗುಂಡಿ ತೆಗೆದು ಊತುಬೇಕು ಅಥವಾ ಅದನ್ನ ಸುಟ್ಟಾಕ್ಬೇಕು. ಏನಕ್ಕಪ್ಪ ಅಂತಂದ್ರೆ ಈಗ ಆಲ್ರೆಡಿ ರೋಗ ಬಂದಿರುವಂತ ಗಿಡದಲ್ಲಿ ಆ ನಂಜಾಣುಗಳಿರುತ್ತವೆ, ಅವು ಕೀಟದಿಂದ ಈ ಗಿಡದಿಂದ ಇನ್ನೊಂದು ಗಿಡಕ್ಕೆ ಆಗುವಂತ ಸಾಧ್ಯತೆ ಇರುತ್ತೆ, ಪ್ರಸಾರ ಆಗ್ತವೆ. ಅದನ್ನ ತಡೆಗಟ್ಟೋಸ್ಕರ ನಾವು ಕಿತ್ತು ಅದನ್ನ ನಾಶಪಡಿಸಬೇಕು. ಜೊತೆಗೆ ನಾವು ಗಿಡಗಳನ್ನ ನರ್ಸರಿಯಲ್ಲಿ ತಯಾರಿಸಬೇಕಾದ್ರೆ ಆ ನರ್ಸರಿಯನ್ನ ನೈಲಾನ್ ಜಾಲಿಗೆಯಿಂದ ಮುಚ್ಚಬೇಕಾಗುತ್ತೆ ಸಸಿಮಡಿಗಳನ್ನ. ಏನಕ್ಕಪ್ಪ ಅಂದ್ರೆ ನಾ ಮೊದಲೇ ಹೇಳಿದೆ ಇದು ನಂಜಾಣುವಿಂದ ಬರುವಂತ ರೋಗ, ಜೊತೆಗೆ ಕೀಟದಿಂದ ಪ್ರಸಾರ ಆಗುತ್ತೆ. ನಾವು ಈ ರೀತಿ ಅದನ್ನ ನಾವು ನೈಲಾನ್ ಜಾಲಿಗೆಯಲ್ಲಿ ಮುಚ್ತೀವಿ ಅಂತಂದ್ರೆ ಅಲ್ಲಿ ಕೀಟಗಳ ಹಾವಳಿ ಕಡಿಮೆ ಆಗಿ ಇವು ಪ್ರಸಾರ ಆಗುವುದು ಕಡಿಮೆ ಆಗುತ್ತೆ. ಇದೊಂದು ಮುಖ್ಯವಾದಂತಹ ಕಾರಣ. ಜೊತೆಗೆ ನಾವೇನಾದ್ರೂ ನಾಟಿನ ಪರಂಗಿ ಅಥವಾ ಪಪ್ಪಾಯ ಗಿಡಗಳನ್ನ ನಾಟಿನ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಾಡಿದ್ರೆ ಅಲ್ಲಿ ರೋಗದ ಹಾವಳಿ ಕಡಿಮೆ ಆಗುತ್ತೆ ಜೂನ್ ಜುಲೈನಲ್ಲಿ. ಏನಕ್ಕಪ್ಪ ಅಂತಂದ್ರೆ ಆ ಸಂದರ್ಭದಲ್ಲಿ ಕೀಟಗಳದ್ದು ಚಟುವಟಿಕೆ ಕಡಿಮೆ ಇರುತ್ತೆ. ಜೊತೆಗೆ ಅಥವಾ ಚಟುವಟಿಕೆ ಕಡಿಮೆ ಆದ ತಕ್ಷಣ ಅದರದ್ದು ಪ್ರಸರಣ ಕಡಿಮೆ ಆಗುತ್ತೆ. ಆದ್ರೆ ಜೂನ್ ಜುಲೈನಲ್ಲಿ ನಾವು ನಾಟಿ ಮಾಡಿದ್ರೆ ಈ ರೋಗವನ್ನ ನಿರ್ವಹಣೆ ಮಾಡಬಹುದು ತಕ್ಕ ಮಟ್ಟಿಗೆ. ಇದರ ಜೊತೆಗೆ ಎಷ್ಟೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಿ ನಾವು ಪಪ್ಪಾಯನ ನಾಟಿ ಮಾಡಿದ್ರ ಜೊತೆಗೆ ನಾವು ಕೆಲವು ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾನು ಇಲ್ಲಿ ರೋಗ ಅಂತ ಹೇಳಿದ್ರು ಸಹ ಕೀಟನಾಶಕ ಅಂತ ಹೇಳ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದ್ರೆ ನಂಜನಗೂಂತೂ ಯಾವುದೇ ರೀತಿ ರೋಗನಾಶಕ ಇಲ್ಲ, ಆದ್ರೆ ಇದನ್ನ ಹರಡುವಂತದ್ನ ತಡೆಗಟ್ಟೋಕ್ಕೋಸ್ಕರ ನಾವು ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬೇಕು. ಯಾವ್ದಪ್ಪ ಅಂತಂದ್ರೆ ಡೈಮಿಥೈಟ್, ಡೈಮಿಥೈಟ್ ಅನ್ನೋ ಕೀಟನಾಶಕನ ಪ್ರತಿ ಲೀಟರ್ ನೀರಿಗೆ 1.7 ಮಿಲಿ ಉಪಯೋಗಿಸಬೇಕು, ಅಥವಾ ಇಮಿಡಾಕ್ಲೋಪಿಡ್, ನಿಮ್ಗೆಲ್ಲ ಗೊತ್ತೇ ಇದೆ ಇಮಿಡಾಕ್ಲೋಪಿಡ್, ಅದು ಪ್ರತಿ ಲೀಟರ್ ನೀರಿಗೆ 0.25 ಮಿಲಿ ಉಪಯೋಗಿಸಿ ನಾವು 10-12 ದಿನಗಳಿಗೊಮ್ಮೆ ಸಿಂಪಡಣೆ ಮಾಡ್ತಾ ಹೋದಲ್ಲಿ ನಾವು ಈ ರೋಗವನ್ನು ನಿರ್ವಹಣೆ ಮಾಡಬಹುದು. ಬಟ್ ಈ ರೋಗ ನಿರ್ವಹಣೆ ಮಾಡಬೇಕು ಅಂದ್ರೆ ಪ್ರತಿ 2-3 ದಿನಗಳೊಮ್ಮೆ ರೈತರು ತಮ್ಮ ತೋಟವನ್ನು ಸುತ್ತಾಡ್ತಾ ಇರಬೇಕು, ನೋಡ್ತಾ ಇರಬೇಕು ಎಲ್ಲಿ ರೋಗ ಬಂದಿರುತ್ತೆ ಅಲ್ಲಿ ತಕ್ಷಣ ಗಿಡನ ಕಿತ್ತು ನಾಶಪಡಿಸಬೇಕು. ನೀವು ಮೊದಲೇ ಹೇಳಿದಂಗೇನಾದ್ರೂ ರೋಗ ಒಂದ್ಸಲ ಬಂತು ಅಂತಂದ್ರೆ ಇನ್ನಿಂದ ನಿರ್ವಹಣೆ ಮಾಡೋದು ಕಷ್ಟ ಬರಲಾರದಂತೆ ಮುನ್ನೆಚ್ಚರಿಕೆ. ಇನ್ನ ಈ ತೋಟ ಸುತ್ತಲೂ ಏನಾದರೂ ವೈರಸ್ ಮೂಮೆಂಟ್ ಅಥವಾ ಕೀಟಗಳ ಒಂದು ಪ್ರಸಾರ ಜಾಸ್ತಿ ಆಗಲಾರ್ದಂಗೆ ಏನಾದರೂ ಹಾಕೋಬಹುದು ತಡೆ ಬೆಳೆಗಳನ್ನ ಅಥವಾ ಏನೋ ಆತರ? ಈ ಕೀಟಕ್ಕೆ ಆ ರೀತಿ ಯಾವುದೇ ರೀತಿ ಬೆಳೆಗಳು ಬರೋದಿಲ್ಲ. ಆದ್ರೆ ನಾವು ಎಲ್ಲೆಲ್ಲಿ ಹತ್ತಿ ಅಥವಾ ಬದನೆ ಅಥವಾ ಕುಂಬಳ ಬೆಳಿತೀವೋ ಅಂತ ಪ್ರದೇಶದಲ್ಲಿ ನಾವು ಈ ಪರಂಗಿ ಅಥವಾ ಪಪಾಯವನ್ನ ಬೆಳಿಬಾರದು. ಏನಕ್ಕಪ್ಪ ಅಂತಂದ್ರೆ ಅಲ್ಲಿ ಬರುವಂತಹ ನಂಜಾಣು ರೋಗ ಮತ್ತೆ ಇಲ್ಲಿ ಬರುವಂತಹ ನಂಜಾಣು ರೋಗ ಎರಡು ಒಂದೇ ಆಗಿರೋದ್ರಿಂದ ನಾವೇನಾದ್ರೂ ಹತ್ತಿ ಬದನೆ ಅಥವಾ ಕುಂಬಳ ಜಾತಿಯಂತ ಗಿಡಗಳನ್ನ ಬೆಳೆದಂತ ಪ್ರದೇಶದಲ್ಲಿ ನಾವು ಈ ಪರಂಗಿಯನ್ನ ಬೆಳೆಯೋದನ್ನ ನಾವು ಕಡಿಮೆ ಮಾಡಬೇಕಾಗುತ್ತೆ, ಸೂಕ್ತವಲ್ಲ ಬೆಳೆಯಕ್ಕೆ. ಇನ್ನ ಮತ್ತೊಂದು ಇದರಲ್ಲಿ ಪಪ್ಪಾಯದಲ್ಲಿ ನಾವೆಲ್ಲ ನೋಡುದು ಎಲೆ ಎಲ್ಲ ಮುಟ್ರಾಗಿರ್ತವೆ ಕೆಲವೊಂದು ಬೆಳೆಗಳಲ್ಲಿ, ಇದು ಎಲೆ ಮುಟ್ಟು ರೋಗ ಹೇಗೆ, ಕಾರಣಗಳೇನಂತೀರಿ ಎಲೆ ಮುಟ್ಟು ರೋಗಕ್ಕೆ, ಇದನ್ನ ಒಂದು ನಿರ್ವಹಣೆ ಹೇಗೆ ಮಾಡಬೇಕು? ಇದು ಸಹ ನಂಜಾಣು ಎಂಬ ಸಸ್ಯರೋಗ ಕಾರಕದಿಂದ ಬರುವಂತ ರೋಗ ಆಗಿರುತ್ತೆ. ಮೊದಲೇ ಹೇಳಿದಂಗೆ ಇದನ್ನು ಸಹ ನಂಜಾಣು ರೋಗ ಆಗಿದೆ. ಇದ್ರದ್ದು ರೋಗ ಲಕ್ಷಣ ನೋಡಿದಂಗೆ ಇದು ಎಲೆಗಳು ರೋಗ ಬಾಧಿತ ಗಿಡದ ಎಲೆಗಳು ಮುದುರಿಕೊಂಡು ಹೊರಟಾಗ್ತವೆ ಅಂತ ಎಲೆಗಳನ್ನ ನೋಡ್ತಂದ್ರೆ ಅದ್ರದ್ದು ಗಾತ್ರನೂ ಸಹ ಸಣ್ಣ ಆಗಿರುತ್ತೆ. ನೀವು ಅಂತ ಎಲೆಗಳನ್ನ ಮುಟ್ಟಿದಾಗ ಹೊರಟಿನ ಅನುಭವ ಆಗುತ್ತೆ, ಬಿರ್ಸಾಗಿಬಿಟ್ಟಿರುತ್ತೆ ಬಿರ್ಸಾಗಿರುತ್ತೆ. ನೀವು ಅದನ್ನ ಔಗ್ತಾಗ ಕಟ್ ಕಟ್ಟಂತ ಮುರಿದೋಗ್ತವೆ. ಅದೊಂದು ಲಕ್ಷಣ. ಈ ಎಲೆಗಳ ಜೊತೆಗೆ ಎಲೆ ದಾಟು ಅಂತ ಏನ್ ಹೇಳ್ತೀವಿ ನಾವು ಪಿಟಿಯೋಲು, ಅದು ಸಹ ಡೊಂಕ್ ಡೊಂಕ್ ಆಗುತ್ತೆ, ಬಾಗಿ ಡೊಂಕ್ ಆಗಿರುತ್ತೆ. ಜೊತೆಗೆ ನಂಜಾಣು ರೋಗ ಬಂದಂತ ಯಾವುದೇ ಗಿಡಗಳು ಅದರ ಬೆಳವಣಿಗೆ ಕುಂಠಿತ ಆಗುತ್ತೆ, ಜೊತೆಗೆ ಕಾಯಿಗಳ ಗಾತ್ರನೂ ಸಹ ಸಣ್ಣ ಆಗುತ್ತೆ. ಇದು ಇದ್ರ ರೋಗ ಲಕ್ಷಣ. ನಾವು ಇದ್ರದ್ದು ನಿರ್ವಹಣೆಗೆ ಬಂತು ಅಂತಂದ್ರೆ ಇದು ಸಹ ನಂಜಾಣುವಿಂದ ಬರುವಂತ ರೋಗ ಆಗಿದೆ. ಯಾವುದೇ ರೀತಿಯ ರೋಗನಾಶಗಳು ಇದಕ್ಕಿಲ್ಲ. ನಾವ್ ಇಲ್ಲೇನಪ್ಪ ಮಾಡ್ಬೇಕು ಅಂದ್ರೆ ಇದು ಸಹ ಬಿಳಿ ನೋಣದಿಂದ ಆಡುವಂತ ನಂಜಾಣು ಆಗಿರುತ್ತೆ. ಯಾವುದು ಎಲೆ ಮುಟ್ಟು ರೋಗವನ್ನು ಉಂಟು ಮಾಡುವುದರಿಂದ ಪ್ರಸಾರ ಆಗುತ್ತೆ. ಬಿಳಿ ನೋಣದಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಪ್ರಸಾರ ಆಗುತ್ತೆ. ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು ನಾವು ಬಿಳಿ ನೋಣಗಳನ್ನ ನಿರ್ವಹಣೆ ಮಾಡಬೇಕು. ಅಂದ್ರೆ ಕೀಟನಾಶಕಗಳಂದ್ರೆ ಅಸಿಫೆಟ್ ಎಂಬ ಪುಡಿನ, ಕೀಟನಾಶಕ ಪುಡಿನ ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ, ಅಥವಾ ಥೈಮೆಥ್ ಎಕ್ಸಾಮ್ ಅಂತ ಇನ್ನೊಂದು ಎಣ್ಣೆ ಇದೆ ಕೀಟನಾಶಕದ ಎಣ್ಣೆ, ಅದನ್ನ ಪ್ರತಿ ಲೀಟರ್ ನೀರಿಗೆ 0.2 ಮಿಲಿ ಉಪಯೋಗಿಸಿ ನಾವು ಸಿಂಪಡಣೆ ಮಾಡಬಹುದು. ಇದರ ಜೊತೆಗೆ ನಾವು ಇಲ್ಲೇನಪ್ಪ ನಾವು ರಾಸಾಯನಿಕ ಕೀಟನಾಶಕಗಳನ್ನ ಉಪಯೋಗಿಸ್ತೀವಿ, ಅದರ ಜೊತೆಗೆ 5% ಬೇವಿನ ಬೀಜದ ಕಷಾಯ ಅಥವಾ ಮಾರುಕಟ್ಟೆಯಲ್ಲಿ ನಮಗೆ ಲಭ್ಯ ಇರುವಂತಹ ಅಜಾದ್ಯ ರಕ್ತಿನ್ ಅಂತ ಏನ್ ಹೇಳ್ತೀವಿ ಅದು 2% ಅಥವಾ ಬೇವಿನ ಬೀಜದ ಕಷಾಯ 5% ಇದನ್ನ ಅದ್ರ ಜೊತೆಗೆ ಉಪಯೋಗಿಸಿದಲ್ಲಿ ನಾವು ಈ ಕೀಟಗಳನ್ನ ನಿರ್ವಹಣೆ ಮಾಡಬಹುದು. ಜೊತೆಗೆ ನಾವು ನಾಟಿ ಮಾಡುವಂತಹ ಸಮಯದಲ್ಲಿ ನಾವೇನ್ ಹೇಳ್ತೀವಿ ವಿಷದ ಗುಳಿಗೆ ಅಂತ ಹೇಳ್ತೀವಿ ಅಥವಾ ವಿಷದ ಅರಳು ಅಂತೀವಿ, ಕಾರ್ಬೋಫ್ಯೂರಾನ್ 3G, ಅದು ಪ್ರತಿ ಗುಂಡಿಗೆ 10 ಗ್ರಾಂ ಕಾರ್ಬೋಫ್ಯೂರಾನ್ 3G ನ ಹಾಕಿ ನಾಟಿ ಮಾಡಬಹುದು. ಇದು ಸಹ ಕೀಟಗಳ ಹಾವಳಿನ ಕಡಿಮೆ ಮಾಡುತ್ತೆ. ನಂತರ ಎಲ್ಲಿ ಈಗ ಆಲ್ರೆಡಿ ನಾವು ಹಳೆ ಪಪ್ಪಾಯ ತೋಟ ಇರುತ್ತೆ ಅಲ್ಲಿ ಅಕ್ಕಪಕ್ಕ ನಾವು ನರ್ಸರಿನ ಮಾಡಿ ಸಸಿಗಳನ್ನ ಉಪಯೋಗಿಸೋದು ಸೂಕ್ತ ಅಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಅಲ್ಲಿ ಸೋಂಕು ಇರುತ್ತೆ, ಆ ಸೋಂಕು ಇದಕ್ಕೆ ಈ ನರ್ಸರಿಯಲ್ಲಿ ನಾವು ತಯಾರಿಸುವಂತ ಗಿಡಗಳಿಗೂ ಸಹ ಹಬ್ಬಿ ಆ ರೋಗದ ತೀವ್ರತೆ ಜಾಸ್ತಿ ಆಗುತ್ತೆ. ಇದನ್ನ ಕಡಿಮೆ ಮಾಡಕ್ಕೆ ನಾವು ಎಲ್ಲಿ ಈಗ ಆಲ್ರೆಡಿ ಹಳೆ ತೋಟಗಳಿದೆ, ಪಪ್ಪಾಯದ ಹಳೆ ತೋಟಗಳಿದೆ, ಅಲ್ಲಿ ನರ್ಸರಿ ಮಾಡೋದು ಸೂಕ್ತ ಅಲ್ಲ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಪಪ್ಪಾಯದಲ್ಲಿ ಬೂದಿ ರೋಗ ಬರತ್ತೆ ಇರ್ತಂದ್ರೆ ಹೇಗೆ, ಈ ಭಾಗದಲ್ಲಿ ಬೂದಿ ರೋಗದ ಒಂದು ಬರ್ತಾ ಇರ್ತ ನಮ್ಮ ಭಾಗದಲ್ಲಿ? ಹೌದು ಸರ್, ಈಗ ನಾವು ಉತ್ತರ ಕರ್ನಾಟಕ ಭಾಗ ನೋಡ್ತು ಅಂತಂದ್ರೆ ಇಲ್ಲಿ ಬೆಳೆಯುವಂತ ಅನೇಕ ಬೆಳೆಗಳಿಗೆ ನಾವು ಆಲ್ಮೋಸ್ಟ್ ಆಲ್ ಸಾಮಾನ್ಯವಾಗಿ ಎಲ್ಲ ಬೆಳೆಗಳ ಬೂದಿ ರೋಗ ಬರತ್ತೆ ಇರ್ತದೆ ಆಲ್ಮೋಸ್ಟ್ ಆಲ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಇಲ್ಲಿ ಸಹ ಬೂದಿ ರೋಗಕ್ಕೂ ಸಹ ವಾತಾವರಣದ ಪಾತ್ರ ಬಹಳ ಮುಖ್ಯವಾಗಿದೆ. ಎಲ್ಲಿ ಆರ್ದ್ರತೆ ಜಾಸ್ತಿ ಇರುತ್ತೋ, ತೇವಾಂಶ ಜಾಸ್ತಿ ಇರುತ್ತೋ, ಜೊತೆಗೆ ಬೆಳಗಿನ ಉಷ್ಣಾಂಶ ಇದು ಬಹಳ ಮುಖ್ಯ. ಬೆಳಗಿನ ಉಷ್ಣಾಂಶ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಸಾಮಾನ್ಯವಾಗಿ ಪ್ರತಿಯೊಂದು ಬೆಳೆಗೂ ಸಹ ಬೂದಿ ರೋಗ ಬಂದೇ ಬರುತ್ತೆ. ಅದೇ ರೀತಿ ಇಲ್ಲಿ ಪರಂಗಿ ಬೆಳೆಗೂ ಸಹ ಬೂದಿ ರೋಗ ಬರುತ್ತೆ. ಇಲ್ಲಿ ನಾವು ರೋಗ ಲಕ್ಷಣ ನೋಡ್ತೋ ಅಂತಂದ್ರೆ ಎಲೆಯ ತಳಭಾಗದಲ್ಲಿ, ಮೇಲ್ಭಾಗದಲ್ಲ, ಎಲೆಯ ತಳಭಾಗದಲ್ಲಿ ಬಿಳಿಯ ಹಿಟ್ಟು ಅಥವಾ ಬಿಳಿ ಪುಡಿಯ ಆಕಾರ ಇದನ್ನ ನಾವು ಗಮನಿಸಬಹುದು. ಜೊತೆಗೆ ಈ ರೋಗದ ತೀವ್ರತೆ ಜಾಸ್ತಿ ಆದಂಗೆ ಎಲೆಯ ಮೇಲ್ಭಾಗದಲ್ಲಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಎಲೆಗಳು. ಜೊತೆಗೆ ಈ ರೋಗ ತೀವ್ರತೆ ಜಾಸ್ತಿ ಆದಂಗೆ ಆ ಬಿಳಿಯ ಹಿಟ್ಟು ಎಲೆಯ ತಳಭಾಗವನ್ನೆಲ್ಲ ಆವರಿಸಿ ಎಲೆಗಳು ಉದುರೋಗ್ತವೆ, ಜೊತೆಗೆ ಕಾಯಿಗಳು ಸಹ ಉದುರೋಗ್ತವೆ. ಇದು ಈ ರೋಗದ ಲಕ್ಷಣ. ಆದ್ರೆ ಇದನ್ನ ನಿರ್ವಹಣೆ ಮಾಡೋದು ತುಂಬಾ ಸುಲಭ ಆಗುತ್ತೆ. ನಮ್ಗೆ ಎಲ್ಲಿ ಬಿಳಿ ಪುಡಿ ಕಾಣಿಸ್ತಾ ಇತ್ತೆ ಆಗ ನಾವು ಯಾವ್ದಾದ್ರು ಒಂದು ರೋಗನಾಶಗಳನ್ನ ಸಿಂಪಡಣೆ ಮಾಡ್ತಾ ಅಂತಂದ್ರೆ ಈ ರೋಗವನ್ನು ನಾವು ಅತಿ ಸುಲಭವಾಗಿ ತಡೆಗಟ್ಟಬಹುದು. ರೋಗನಾಶಗಳು ಅಂತಂದ್ರೆ ನಮ್ಗೆ ಚೀಪಕ್ ಸಿಗೋದು ಅಂತಂದ್ರೆ ನೀರಿನಲ್ಲಿ ಕರಗುವ ಗಂಧಕ, ಶೇಕಡ 3 ನೀರಿನಲ್ಲಿ ಕರಗುವ ಗಂಧಕ, ಇದನ್ನ ನಾವು ಸಿಂಪಡಣೆ ಮಾಡಿದಲ್ಲಿ ಈ ರೋಗವನ್ನು ತಡೆಗಟ್ಟಬಹುದು. ಇನ್ನೂ ಸ್ವಲ್ಪ ನಿಮ್ಗೆ ಆದಷ್ಟು ಬೇಗ ನಮಗೆ ನಿರ್ವಹಣೆ ಆಗಬೇಕು ಅಂತಂದ್ರಲ್ಲಿ ಎಕ್ಸಾಕ್ವೋನಜಲ್ ಅಂದ್ರೆ ಇದು ಮಾರ್ಕೆಟ್ಲ್ಲಿ ಕಾಂಟಾಫ್ ಅಂತ ಸಿಗುತ್ತೆ ಅಥವಾ ಕಾಂಟಾಫ್ ಪ್ಲಸ್ ಅಂತ ಸಿಗುತ್ತೆ. ಇದು ಪ್ರತಿ ಲೀಟರ್ ನೀರಿಗೆ 1 ಮಿಲಿ ಹಾಕೊಂಡು ಸಿಂಪಡಣೆ ಮಾಡಬಹುದು, ಅಥವಾ ನೀರಿನಲ್ಲಿ ಕರಗುವ ಗಂಧಕ ಪ್ರತಿ ಲೀಟರ್ ನೀರಿಗೆ 3 ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಈ ರೋಗವನ್ನ ನಾವು ತಡೆಗಟ್ಟಬಹುದು. ಇನ್ನ ಕೊನೆಯದಾಗಿ ಒಟ್ಟಾರೆ ಪಪ್ಪಾಯನ್ನ ಬೆಳೆಯುವಂತ ರೈತರಿಗೆ ರೋಗಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಕಿವಿ ಮಾತನ್ನ ಏನ್ ಕೊಡ್ತಾರೆ, ಯಾವ ರೀತಿ ರೈತರು ಮುನ್ನೆಚ್ಚರಿಕೆಯನ್ನ ತಗೋಬೇಕು ಸಕ್ಸಸ್ಫುಲ್ ಆಗಿ ಅಥವಾ ಅವ್ರು ಒಳ್ಳೆ ರೀತಿಯಿಂದ ಪಪ್ಪಾಯನ್ನ ಬೆಳಿಬೇಕಾಗಿತ್ತಂದ್ರೆ? ಈಗ ಇದುವರೆಗೆ ನಾವು ಹೇಳ್ದಂಗೆ ಈ 5 ರೋಗಗಳನ್ನ ನಾವು ಪ್ರಮುಖ ರೋಗಗಳು ಅಂತ ಹೇಳ್ಬೋದು. ಅದರಲ್ಲಿ ನಂಜಾಣು ರೋಗಗಳು ಏನ್ ಹೇಳಿದ್ವಿ ನಾವು, ಉಂಗುರ ಚುಕ್ಕೆ ಮೊಸಾಯಿಕ್ ರೋಗ ಮತ್ತೆ ಎಲೆ ಮುಟ್ಟುವ ರೋಗ, ಇವು ಅತ್ಯಂತ ಅಪಾಯಕಾರಿ ರೋಗಗಳು. ಯಾವಾಗ ಒಂದ್ಸಲ ಬಂತು ಅಂತಂದ್ರೆ ನಾವು ಅದನ್ನ ತಡೆಗಟ್ಟಿ ನಾವು ಅದನ್ನ ನಿವಾರಣೆ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅಂತ ಸಮಯದಲ್ಲಿ ನಾವು ನಮ್ನ ನಾವೇ ತಗ್ಲಿಕ್ಕಾಗಲ್ಲ, ಅಥವಾ ವಿಜ್ಞಾನಿಗಳನ್ನೇ ಆಗ್ಲಿ ಅಥವಾ ಕೃಷಿ ಇಲಾಖೆನೇ ಆಗ್ಲಿ ಯಾರನ್ನು ಸಹ ನಾವು ತಗ್ಲಿಕ್ಕಾಗಲ್ಲ. ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು ನಾವು, ಕೆಲವು ಮುನ್ನೆಚ್ಚರಿಕೆ ನಾ ಈಗ ಆಲ್ರೆಡಿ ಹೇಳ್ದಂತ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಬೇಕಾಗುತ್ತೆ. ಜೊತೆಗೆ ನಾವು ಪ್ರತಿ 2-3 ದಿನಕ್ಕೆ ನಾವು ತೋಟಗಳನ್ನ ಸಂದೇಹ ಬಂದ್ರೆ ತಜ್ಞರಿಗೆ ತೋರಿಸಬೇಕು, ಅವರಿಂದ ಸಲಹೆ ಪಡೆಯಬೇಕು. ಈ ತರ ಮಾಡಿದ್ದೆ ಅದ್ರಲ್ಲಿ ನಾವು ಈ ರೋಗಗಳನ್ನ ನಿರ್ವಹಣೆ ಮಾಡಬಹುದು. ಒಳ್ಳೇದು ಡಾಕ್ಟರ್ ಅಜಿತ್ ಕುಮಾರ್ ಅವರೇ, ನಮ್ಮ ಜಿಲ್ಲೆಯಲ್ಲಿ ಹಲವಾರು ಜನ ರೈತರು ಪಪ್ಪಾಯ ಬೆಳೀತಾ ಇದ್ದಾರೆ. ಪಪ್ಪಾಯ ಬೆಳೆಯುವಂತ ರೈತರು ನೀವು ಹೇಳಿದಂಗೆ ಸಾಮಾನ್ಯವಾಗಿ ಉಂಗುರು ಚುಕ್ಕೆ ಮೊಸಾಯಿಕ್ ಒಂದು ನಂಜಾನು ರೋಗ ಜೊತೆಗೆ ಎಲೆಮುರುಟು ರೋಗ ಸಾಮಾನ್ಯವಾಗಿ ಬಂದಿದ್ದಾವೆ. ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಮಾಡ್ತಾ ಇರುತ್ತೆ ಪ್ರತಿ ವರ್ಷ. ಇದು ರೈತರು ಪ್ರತಿ 3 ದಿವಸಕ್ಕೊಮ್ಮೆ 2 ದಿವಸಕ್ಕೊಮ್ಮೆ ಬೆಳೆಯನ್ನ ವೀಕ್ಷಣೆ ಮಾಡಲಿ, ಜೊತೆಗೆ ಏನಾದರೂ ಸಂದೇಹಗಳು ಬಂದ್ರೆ ತಜ್ಞರನ್ನ ಸಂಪರ್ಕ ಮಾಡಲಿ. ನಿಮ್ಮ ಸಂಪರ್ಕ ಒಂದು ಸಂಖ್ಯೆಯನ್ನ ಕೊಡ್ತೀರಾ ರೈತರಿಗೆ, ಏನಾದರೂ ರೋಗಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ರೈತರು ಪಡಿಬೇಕಾಗಿತ್ತಂತಂದ್ರೆ? ನನ್ನ ಹೆಸರು ಅಜಿತ್ ಕುಮಾರ್ ಕೆ ಅಂತ, ನಾನು ಸಸ್ಯರೋಗಶಾಸ್ತ್ರಜ್ಞನಾಗಿ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ರಾಯಚೂರಿನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನಿಮ್ಗೇನೆ ಯಾವುದೇ ರೀತಿ ರೋಗಗಳು ಯಾವುದೇ ಬೆಳೆಗಾಗ್ಲಿ, ಪಪ್ಪಾಯ ಒಂದೇ ಅಂತಲ್ಲ, ಯಾವುದೇ ಬೆಳೆಗಾಗ್ಲಿ ಯಾವುದೇ ರೀತಿಯ ರೋಗಗಳ ಸಂಶಯ ಬಂತು ಅಂತಂದ್ರೆ, ಒಂದು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿ ಸಲಹೆ ಪಡೆಯಬಹುದು. ಅಥವಾ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಕೆವಿಗೆಗಳಿದೆ ಅಥವಾ ಎಕ್ಸ್ಟೆನ್ಷನ್ ಸೆಂಟರ್ಗಳೈತೆ, ಅಲ್ಲೂ ಸಹ ನೀವು ಸಲಹೆ ಪಡೆಯಬಹುದು. ನೀವು ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸಮೀಪ ಇತ್ತು ಅಂತಂದ್ರೆ, ನೀವು ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ನೀವು ರೋಗ ಬಂದಿರುವಂತಹ ಗಿಡಗಳನ್ನ ತಂದು ತೋರಿಸಿದ್ರು ಅಲ್ಲೂ ಸಲಹೆ ಪಡಿಬಹುದು. ಅಥವಾ ನನ್ನ ದೂರವಾಣಿ ಮೂಲಕ ಸಹ ನನ್ನ ನೀವು ಭೇಟಿ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 9008333006. ರೈತ ಬಾಂಧವರೇ, ಡಾಕ್ಟರ್ ಅಜಿತ್ ಕುಮಾರ್ ಅವರ ಫೋನ್ ಸಂಖ್ಯೆಯನ್ನ ಇನ್ನೊಮ್ಮೆ ಕೇಳ್ಕೊಳ್ಳಿ, 9008333006. ಈ ಒಂದು ಫೋನ್ ಸಂಖ್ಯೆಗೆ ಸಂಪರ್ಕ ಮಾಡಿ ರೈತರು ಯಾವುದೇ ಒಂದು ಬೆಳೆಯಲ್ಲಿ ರೋಗದ ಬಗ್ಗೆ ಏನಾದರೂ ಸಂದೇಹಗಳಿದ್ರೆ ಮಾಹಿತಿಯನ್ನ ಪಡ್ಕೋಬಹುದು. ಒಳ್ಳೇದು ಡಾಕ್ಟರ್ ಅಜಿತ್ ಕುಮಾರ್ ಅವರು ಇದುವರೆಗೆ ಬಂದು ಪಪ್ಪಾಯದಲ್ಲಿ ಬರ್ತಕ್ಕಂಥ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಬಗ್ಗೆ ರೈತರಿಗೆ ಮಾಹಿತಿಯನ್ನು ಮಾಡಿಕೊಟ್ಟದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಪಪ್ಪಾಯಿ ಬೆಳೆಯಲ್ಲಿ ಬರುವ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಅಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಭಾವಲತ್ತಿ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ್ ಹೋ ಜಾಯ್. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब भोले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ರೈತ ಬಾಂಧವರಿಗೆ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಗ್ರಾಮೀಣ ಕೃಷಿ ಮೌಸಂ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು

ಹರ್ಜೇನಿಯಂ 2 ಕೆಜಿ ಔಷಧವನ್ನ 200 ಕೆಜಿ ಸಗಣಿ ಗೊಬ್ಬರದಲ್ಲಿ ಬೆರೆಸಿ 50% ತೇವಾಂಶವಿರುವಂತೆ 3 ವಾರಗಳವರೆಗೆ ಕಾಪಾಡುವುದರಿಂದ ಜೈವಿಕ ಶಿಲೀಂದ್ರನಾಶಕ ಬಳಕೆಗೆ ಸಿದ್ಧವಾಗುವುದು. ಹಿಪ್ಪು ನೇರಳೆಗೆ ಜಂತುಹುಳುವಿನ ಬಾಧೆಯನ್ನು ನಿವಾರಿಸಲು ಹಿಪ್ಪು ನೇರಳೆ ತೋಟಕ್ಕೆ 1 ಎಕರೆಗೆ 400 ಕೆಜಿ ಬೇವಿನ ಹಿಂಡಿ ಹಾಕುವುದರಿಂದ ಜಂತುಹುಳು ನಿಯಂತ್ರಣಕ್ಕೆ ಬರುತ್ತದೆ. ರೈತ ಬಾಂಧವರೇ, ಈ ಕೇಳಣ. ಮಾನ್ವಿ ತಾಲೂಕಿನ ಅಮರಾವತಿ ಗ್ರಾಮದ ಯಲ್ಲಪ್ಪ ದೊಡ್ಮನಿ ಹಾಗೂ ಸಂಗಡಿಯಿಂದ ಹಲಗೆ ವಾದನ.